ಆಕಾಶವಾಣಿ ಕಲಬುರಗಿ. ವೇಳೆ 6:50. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಾನು ಶಿವಮೆಪ್ಪ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ನಮ್ಮೆಲ್ಲರ ಸಹಕಾರ ಕೇಳುತ್ತೇನೆ. ನಮಸ್ಕಾರ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕೃಷಿ ರಂಗದೊಳಗೆ ನಿತ್ಯಮೇಘ ಸಂದೇಶ, ಜನಪದ ವಾದ್ಯ ಸಂಗೀತ, ರೇವಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸ್ಯವಾದನ ಕೇಳೋಣಂತ. ಈಗ ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 75%, ಬೀದರ್ ಜಿಲ್ಲೆ ಒಳಗ 65%, ರಾಯಚೂರು ಮತ್ತು ಜಹೀರಾಬಾದ್ಗಳಲ್ಲಿ 60%, ವಿಜಯಪುರ ಜಿಲ್ಲೆ ಒಳಗ 85%, ಕೊಪ್ಪಳ ಜಿಲ್ಲೆ ಒಳಗ 90%, ಯಾದಗಿರಿ ಜಿಲ್ಲೆ ಒಳಗ 70%, ಬಾಗಲಕೋಟೆ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು, ಕೆಲವು ಕಡೆ ಉತ್ತಮ ಮಳೆ ಆಗಬಹುದು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಲ್ಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಲ್ಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಜನಪದ ವಾದ್ಯ ಸಂಗೀತ, ಕಲಾವಿದರಾದ ರೇವಣ್ಣ ಭಜಂತ್ರಿ ಮತ್ತು ಸಂಗೀತಗಾರರಿಂದ ತಾಸೇವಾದನ. Thank you. ಕಲಾವಿದರಾದ ರೇವಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ ಕೇಳಿದ್ರಲ್ಲ. ರೈತ ಬಂದವರೇ, ನಾಳಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ಮಣ್ಣಿನ ಮಗ. ಸೇಬು ಹಣ್ಣಿನ ಕೃಷಿಯಲ್ಲಿನ ಅನುಭವ ಕುರಿತು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಘಾಟ್ ಬೋರಾಳ್ ಗ್ರಾಮದ ರೈತರಾದ ಅಪ್ಪಾರಾವ್ ದಿಗಂಬರ್ರಾವ್ ಭೋಸಲೆ ಅವರ ಜೊತೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಸದಾನಂದ ಪೆರ್ಲ. ಅನಂತರ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತೀರಿ. ಇನ್ನು ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಯಿತು. ಮತ್ತೆ ನಾಳೆ ಭೇಟಿಯಾಗೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆ ಆಗುತ್ತಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಂದ ಸಂದೇಶ. ಪ್ರತಿ ವರ್ಷ June 12 ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಟು ಎಂಡ್ ಚೈಲ್ಡ್ ಲೇಬರ್ ಎಂಬ ಘೋಷವಾಕ್ಯದ ಆಶಯದೊಂದಿಗೆ ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಸರ್ವಸಮ್ಮತವಾಗಿದೆ. ಮುಖ್ಯಮಂತ್ರಿಗಳಾದಂತಹ ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸಾರ್ವಜನಿಕ ಸಹಕಾರವನ್ನು ಕೇಳುತ್ತೇನೆ. ನಮಸ್ಕಾರ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ, ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು.

ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಣ ಅಥವಾ ಒಪ್ಪಿಗೆಗಾಗಿ ಅಲೆದಾಡುವ ಪರಿಸ್ಥಿತಿ ಅಥವಾ ಸಂದರ್ಭ ಬರಲ್ಲ. ಇದು ಈ ಹಾಸ್ಪಿಟಲ್ನ ಪ್ರಮುಖ ಲಕ್ಷಣ. ಆಗ್ಲೇ ಚಿನ್ಮಯ್ ಹೇಳ್ದಾಗೆ ಡಿಜಿಟಲೈಸ್ಡ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ದೇಶದ ಎಲ್ಲಾ ಡೇಟಾವನ್ನ ಗಣಕೀಕೃತ ಡಿಜಿಟೈಸ್ ಮಾಡೋದು ಇಲ್ಲಿನ ಉದ್ದೇಶ ಆಗಿದೆ. ಇದರಿಂದ ಬೇಕಾದಾಗ ಮಾಹಿತಿ ಕಲೆ ಹಾಕಬಹುದು. ಇದೆಲ್ಲ ನಮ್ಮ ಬೆರಳು ತುದಿಯಲ್ಲಿ ಸಿಗುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಆನ್ಲೈನ್ ಅರ್ಜಿ ಹಾಕುವ ಮುಖಾಂತರ ಸಿಗ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಹಣದ ವಿತರಣೆ ಅಥವಾ ಅಂಗೀಕಾರಕ್ಕಾಗಿ ಬೇರೆ ಕಡೆ ಅಲೆಯುವ ಅವಶ್ಯಕತೆ ಇರಲ್ಲ. ಇದೆಲ್ಲ ಒಂದೇ ಪೋರ್ಟಲ್ ಅಡಿಯಲ್ಲಿ ಪಾರದರ್ಶಕತೆಯಿಂದ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೇಲೆ ನಂಬಿಕೆ ಹೆಚ್ಚು ಮಾಡುವಂತಹ ಉದ್ದೇಶ ಹೊಂದಿದೆ. ಅಷ್ಟೇ ಅಲ್ಲ ಮೋನಿಷಾ, ಗ್ರಾಮ ಪಂಚಾಯತಿಗಳನ್ನು ಕನೆಕ್ಟ್ ಮಾಡಲು ಭಾರತ್ ನೆಟ್ ಆಪ್ಟಿಕಲ್ ಫೈಬರ್ ಬಳಸಿ ಇಂಟರ್ನೆಟ್ ಮೂಲಕ ದೇಶದ 2.5 ಲಕ್ಷ ಗ್ರಾಮ ಪಂಚಾಯತಿಯನ್ನು ಕನೆಕ್ಟ್ ಮಾಡ್ತಿದೀವಿ. ಇದರಿಂದ ಒಂದು ಗ್ರಾಮ ಇನ್ನೊಂದು ಗ್ರಾಮದ ಬೇಕು ಬೇಡುಗಳನ್ನು ವೇಗವಾಗಿ ಸ್ಪಂದಿಸಬಹುದು. ಅಷ್ಟೇ ಅಲ್ಲ, ವೈಫೈ ಹಾಟ್ಸ್ಪಾಟ್ಗಳನ್ನು ದೇಶದಾದ್ಯಂತ ಅಳವಡಿಸಲಾಗುತ್ತದೆ. ವೈಫೈ ಹಾಟ್ಸ್ಪಾಟ್ಸ್ ಅಂದ್ರೆ ವೈರ್ ರಹಿತ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಾಗುತ್ತಿದೆ. ನೆಟ್ವರ್ಕ್ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್ ಅಂದ್ರೆ ಇದರಲ್ಲಿ ವಾಯ್ಸ್, ಡೇಟಾ, ಮಲ್ಟಿಮೀಡಿಯಾ ಸೇರಿದಂತೆ ಎಲ್ಲ ರೀತಿಯ ಕಮ್ಯುನಿಕೇಶನ್ ಸೇವೆಗಳನ್ನು ನೀಡಲು BSNL ಸಂಸ್ಥೆಗೆ ಸರ್ಕಾರ ಕಾರ್ಯಕಲ್ಪವನ್ನು ಮಾಡಲಾಗ್ತಾ ಇದೆ. ಮುಂದೆ ಬಂದ್ರೆ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಯಾವುದೇ ಒಂದು ರೀತಿಯ ನಾವು ಕೆಲಸಗಳನ್ನ ಮಾಡಬೇಕಂದ್ರೂ ಫಂಡ್ಸ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಮುಖ್ಯ. ಇದರ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ, ಅದೇ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಇಲ್ಲಿ ನಿಗದಿತ ಹಣವನ್ನ ಎಲೆಕ್ಟ್ರಾನಿಕ್ ಉಪಕರಣಗಳ ಅಭಿವೃದ್ಧಿಗೆ ಅಥವಾ ಹೊಸ ಅನ್ವೇಷಣೆಗೆ ಅಥವಾ ಅದರ ನಿಟ್ಟಿನಲ್ಲಿ ಕೆಲಸ ಮಾಡುವ ಕಾರ್ಯಗಳಿಗೆ ಬೇಕಾಗುವ ಹಣಕ್ಕೆ ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮೀಸಲಿಡಲಾಗಿದೆ. ಕೌಶಲ್ಯವಿರುವ ಯಾವುದೇ ನಾಗರಿಕನು ಈ ಫಂಡ್ ಅನ್ನು ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೆಂಗಳೂರು ನಗರದಲ್ಲಿ ನ್ಯಾಸ್ಕಾಂ ಸಹಯೋಗದೊಂದಿಗೆ ಇಂತಹ ಒಂದು ಸಂಸ್ಥೆಯನ್ನು ತೆರೆಯಲಾಗಿದೆ. ಇಲ್ಲಿ ನಾಗರಿಕರಿಗೆ ಸಾರಿಗೆ, ಪಾರ್ಕಿಂಗ್, ಎಲೆಕ್ಟ್ರಿಸಿಟಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಇನ್ನೂ 10 ಹಲವು ಕಾರ್ಯಕ್ಷೇತ್ರದಲ್ಲಿ ಸಹಾಯವನ್ನು ಮತ್ತು ಹೆಚ್ಚಿನ ಮಾಹಿತಿಯನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಹೌದು ಬಿಂದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ನಮ್ಮ ಜೀವನ ಸರಳವಾಗಿದೆ ಅಲ್ವಾ? ಇಂತಹ ಯೋಜನೆಯಡಿಯಲ್ಲಿ ರೂಪೆ ಕಾರ್ಡ್ ಕೂಡ ಒಂದು. ರೂಪೆ ಕಾರ್ಡ್ ಭಾರತದಲ್ಲಿ ಅಭಿವೃದ್ಧಿಪಡಿಸಿರುವಂತಹದ್ದರಲ್ಲಿ ಒಂದು. ಭಾರತೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ವೀಸಾ ಮತ್ತು ಮಾಸ್ಟರ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ಗಳು ಲಭ್ಯ ಇವೆ. ಇವುಗಳಿಗೆ ಹೋಲಿಸಿದ್ರೆ ರೂಪೆ ಕಾರ್ಡ್ ತುಂಬಾ ಸುರಕ್ಷಿತವಾದದ್ದು. ವ್ಯವಹಾರ ಪ್ರಕ್ರಿಯೆ ದೇಶೀಯವಾಗಿ ನಡೆಯುವುದರಿಂದ ಕಡಿಮೆ ವೆಚ್ಚದಲ್ಲಿ ವಹಿವಾಟು ನಡೆಸಬಹುದು. ರೂಪೆ ಕಾರ್ಡ್ ಬಳಕೆಯಿಂದ ವ್ಯವಹಾರ ಕೈಗೆಟುಕುವ ವೆಚ್ಚದಲ್ಲಿ ನಡೆಸಬಹುದಾಗಿದೆ. ಉದ್ಯಮದಲ್ಲಿ ಕಾರ್ಡ್ ಬಳಕೆ ಹೆಚ್ಚಿಸಬಹುದು. ರೂಪೆ ಕಾರ್ಡ್ ವ್ಯವಹಾರ ದೇಶೀಯವಾಗಿ ನಡೆಯುವುದರಿಂದ ವ್ಯವಹಾರ ಮತ್ತು ಗ್ರಾಹಕರ ಡೇಟಾ ಸಂಬಂಧಿತ ಮಾಹಿತಿ ದೇಶೀಯವಾಗಿಯೇ ಉಳಿಯುತ್ತದೆ. ಅಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ನಮ್ಮ ಹಣಕಾಸಿನ ವಹಿವಾಟುಗಳ ಬಗೆಗಿನ ವಿಚಾರಗಳು, ಮಾಹಿತಿಗಳು ಎಲ್ಲವೂ ಆದಷ್ಟು ಗೌಪ್ಯವಾಗಿಯೇ ಉಳಿಯುತ್ತವೆ. ಬಿಂದು, ಒಂದ್ ನಿಮಿಷ, ಇದರಲ್ಲೆಲ್ಲ ಇಂಜಿನಿಯರ್ಸ್ ಪಾತ್ರ ಏನು? ನಾನು ಹೇಳ್ದೆ ನಮ್ಮ ಇನ್ಫಾರ್ಮೇಶನ್ ಅಥವಾ ಹಣಕಾಸಿನ ವಿಚಾರಗಳು ಎಲ್ಲ ಗೌಪ್ಯವಾಗಿ ಉಳಿಯುತ್ತೆ ಅಂತ. ಗೌಪ್ಯವಾಗಿ ಉಳಿಸಬೇಕಂತ ಅಂದ್ರೆ ಅದರ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಅದಕ್ಕೆ ಸಂಬಂಧಿತವಾದ ಇಂಜಿನಿಯರ್ಸ್ಗಳ ಕೆಲಸ ಅಪಾರವಾಗಿರುತ್ತೆ. ಒಂದು ಅಥೆಂಟಿಕೇಶನ್ ಕೊಡೋಕಾಗಿರ್ಬೋದು, ಸೆಕ್ಯೂರಿಟಿ ಕೊಡೋಕಾಗಿರ್ಬೋದು, ನಾವು ಪೇಜ್ ಗಟ್ಟಲೆ ಕೋಡ್ಗಳನ್ನ ಬರಿತೀವಿ, ಅದೆಲ್ಲ ನಾವು ಟಿವಿಯಲ್ಲೋ ಅಥವಾ ಮೂವಿಯಲ್ಲಿ ತೋರಿಸೋ ತರನೋ ತೋರ್ಸಕ್ಕಾಗಲ್ಲ. ಒಬ್ಬರ ಕೆಲಸ ಎಷ್ಟಿರುತ್ತೆ ಅಂತ ಅಂದ್ರೆ ಪರದೆ ಹಿಂದೆ